ರಾಯಚೂರು ತಾಲೂಕಿನ ಪೋತ್ಕಲ್ ಗ್ರಾಮದ ಸರೋಜಮ್ಮ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು ಕೇಳುವಿರಿ. ಇನ್ನು 7:18 ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ವಿಷಯ ಸಿರಿಧಾನ್ಯಗಳಲ್ಲಿ ಸಾವಯವ ಕೃಷಿಗೆ ಇರುವ ಅವಕಾಶ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಬಸವಣ್ಣಪ್ಪ ಎಂಎ, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಿ ಬಾವಲತ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಇವಿಷ್ಟು ಈ ದಿನದ ಕಾರ್ಯಕ್ರಮದಲ್ಲಿ ನೀವು ಕೇಳುವಂತಹ ಕಾರ್ಯಕ್ರಮಗಳು. ಹಾಗಾದರೆ ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ರಾಯಚೂರು ತಾಲೂಕಿನ ಪೋತ್ಕಲ್ ಗ್ರಾಮದ ಸರೋಜಮ್ಮ ಅವರ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿಯ ರೈತ ಮಹಿಳೆ ಸರೋಜಮ್ಮ ಅವರು, ಇವರು ರಾಯಚೂರು ತಾಲೂಕಿನ ಪೋತ್ಕಲ್ ಗ್ರಾಮದ ಮಹಿಳೆ. ರಾಯಚೂರು ಒಂದು ಜಿಲ್ಲೆಗೆ ಬಂದರೆ ಸಾಕಷ್ಟು ಕೃಷಿ ಕೆಲಸಗಳನ್ನು ಮಾಡುವಂಥವರು ಮಹಿಳೆಯರಂತ ಹೇಳ್ಬೋದು. 100-60% ಎಲ್ಲ ಕೆಲಸವನ್ನು ನಿಭಾಯಿಸುವವರು, ಬಿತ್ತುವುದರಿಂದ ಹಿಡಿದು ರಾಶಿ ಮಾಡುವವರಿಗೆ, ಕೊಯ್ಲು ಮಾಡುವವರಿಗೆ, ಮಾರುಕಟ್ಟೆಗೆ ಸಾಗಿಸುವವರಿಗೆ ಎಲ್ಲ ಕೆಲಸವನ್ನು ಮಾಡುವಂಥವರು. ವಿಶೇಷವಾಗಿ ಹೆಣ್ಣು ಮಕ್ಕಳು ಕೃಷಿ ಒಳಗೆ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸರೋಜಮ್ಮ ಕೃಷಿ ಮಹಿಳೆ ಅವರ ಅನುಭವಗಳನ್ನು, ಏನು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಹೇಗೆ ಅನಿಸದ ಕೆಲಸಗಳು, ಎಷ್ಟು ಕಷ್ಟ ಇದೆ ಭೂಮಿಯಲ್ಲಿ ಕೆಲಸ ಮಾಡೋದು, ಯಾವ ರೀತಿ ಲಾಭ ಪಡ್ಕೊಳ್ಳೋಕೆ ಹತ್ತಾರ ಅಂತಕ್ಕಂಥ ವಿಚಾರವನ್ನು ಸರೋಜಮ್ಮ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಅವರ ಮಾತುಗಳನ್ನು ಹಂಚ್ಕೋತಿದ್ದಾರೆ. ಸರೋಜಮ್ಮ, ಏನಮ್ಮ ತಮ್ಮ ಊರು ಯಾವುದು ಮತ್ತು ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನಾವು ಪೋತ್ಗಲ್ ರೀ, ನಾವು ಹೊಲ ಮನೆ ಕೆಲಸ ಮಾಡ್ತೀವ್ರಿ. ನಾವೆಲ್ಲ ಮನೆ ಕೆಲಸ ಎಲ್ಲ ಅಡುಗೆ ಮಾಡ್ಕೊಂಡು ಎಲ್ಲ ಹುಡುಗರನ್ನ ಶಾಲೆಗೆ ಕಳಿಸಿ ಬರೋಷ್ಟಿಗೆ 10-11 ಆಗ್ತದ್ರಿ. 11 ಆದ್ಮೇಲೆ ಬಂದು ಇಲ್ಲಿ ಕಳೆ ತೆಗೆಯೋದು ಮತ್ತು ಹೊಲದಾಗ ಎಲ್ಲ ಕೆಲಸ ಮಾಡೋದು, ನೀರು ಕಟ್ಟೋದು, ನಾವು ಎಲ್ಲ ಕೆಲಸ ಮಾಡ್ಬೇಕ್ರಿ. ನೋಡಮ್ಮ, ಸರೋಜಮ್ಮ ಹೊಲದಲ್ಲಿ ಕೆಲಸ ಮಾಡೋದು ಸಣ್ಣವರಿದ್ದಾಗಿನ ನಿಮಗೆ ಎಲ್ಲ ರೂಢ ಆಗಿಬಿಟ್ಟಿದೆ ಅಥವಾ ಮೊದಲಿಂದ ಭೂಮಿ ಐತೆ ನಿಮ್ಮದು ಅಥವಾ ಇತ್ತೀಚೆಗೆ ಭೂಮಿ ತಗೊಂಡದ್ದ? ಇಲ್ರಿ, ನಮ್ಮ ತಾಯಿ ತಂದೆಯವ್ರ ಅಲ್ಲಿ ಭೂಮಿಯಾಗ ರೀ, ಎಲ್ಲ ಭೂಮಿಯಾಗ ಕೆಲಸ ಮಾಡೋರು ನಾವು. ನಾವು ಅಲ್ಲಿದ್ದ ಇಲ್ಲಿ ಕೊಟ್ಟಮ್ಯಾಗೂ ಅದೇ ಕೆಲಸ ರೀ, ಅದೇ ಕೆಲಸ ಮಾಡ್ಕೊಂತ ಬಂದಿವ್ರು ನೋಡ್ರಿ. ನಿಮ್ಮ ತವ್ರ ಮನೆಯಲ್ಲಿ ಅವಾಗ ಅಲ್ಲಿ ಏನ್ ಮಾಡ್ತಿದ್ರಿ ನೀವು ಸಣ್ಣವರಿದ್ದಾಗ? ನಿಮ್ದು ಅಲ್ಲಿ ಭೂಮಿ ಎಷ್ಟು, ಯಾವ ಊರು ನಿಮ್ದಲ್ಲೆಲ್ಲ? ನಮ್ದು 6 ಎಕರೆ ಐತ್ರಿ ಅಲ್ಲಿ, ನಮ್ಮಪ್ಪನವ್ರದ್ದು ಒಡ್ಲೂರು ರೀ. ಒಡ್ಲೂರಾಗ ಕೆಲಸ ಅದೇ ಹೊಲ ಮನೆ ಕೆಲಸ ಮಾಡಿವ್ರಿ ನಾವು. ಶಾಲೆ ಓದಿಲ್ರಿ ನಾವು, ಶಾಲೆ ಏನು ಕಲ್ತಿಲ್ಲ, ಎಲ್ಲ ಇಲ್ದನ ಕಾದು ಹಿಂಗ ಮತ್ತೆ ಎಲ್ಲ ಹೊಲ್ದಾಗೆ ಕೆಲಸ ಮಾಡಿವ್ರಿ. ಇಲ್ಲೇನು ಕೊಟ್ರು ಹೊಲ ಕೆಲಸದ ಮಾಡಿದ್ರು ನೋಡ್ರಿ. ನೋಡಮ್ಮ, ಈಗ ಹಳ್ಳಿ ಒಳಗ ಬಹಳಷ್ಟು ಮಂದಿ ಹೆಣ್ಮಕ್ಳು ಮುಖ್ಯವಾದಂತ ಕೆಲಸ ಮನೆಯಾಗ ಅಡಿಗೆ ಮಾಡುದು. ಚಲೋ ಚಲೋ ಅಡಿಗೆ, ರುಚಿ ರುಚಿಯಾದಂತ ಅಡಿಗೆ ಮಾಡಿದ್ರೆ ಹೇ ಬಾಳ ಚಲೋ ಅದಾರ ಹೆಣ್ಮಕ್ಳು, ಬಾಳ ಬೆಸ್ಟ್ ಅಡಿಗೆ ಮಾಡ್ತಾರ ಅಂತ ಹೇಳ್ತಾರೆ. ಅದೇ ಹೊಲದಲ್ಲಿ ಕೆಲಸ ಮಾಡಿದ್ರೆ ಅಷ್ಟು ಇದನ್ನ ಮಾಡೋದಿಲ್ಲ, ಹೊಲದಲ್ಲಿ ಕೆಲಸ ಮಾಡಿದ್ರೆ ಏನಪ್ಪ ಗಂಡ್ಮಕ್ಳ ಜೊತೆ ಕೆಲಸ ಮಾಡ್ತಾಳಕ್ಕೆ ಅಂತಾರೆ. ಹೇಗೆ ಮನೆಯಲ್ಲಿ ಅಡಿಗೆ ಅದು ಹೇಗೆ ಮಾಡ್ತೀರಿ? ಮಾಡ್ತೀವ್ರಿ, ರೊಟ್ಟಿ ಮಾಡ್ತೀವಿ, ಕಾಯಿ ಪಲ್ಲೆ ಮಾಡ್ತೀವ್ರಿ ನಾವು, ಅನ್ನ ಮತ್ತೆ ಇದೇ ಊಟ ಮಾಡ್ತೀವ್ರಿ ನಾವು, ಹಾಲು ಮೊಸರು ಅಷ್ಟೇ ನೋಡ್ರಿ. ಇಲ್ಲಿ ನೋಡಮ್ಮ, ಗಂಡನ ಮನೆಗೆ ಬಂದ ಮೇಲೆ ಹೇಗೆ ಕೆಲಸ ಚಾಲು ಆತ್ ನಿಮ್ದು? ಇಲ್ಲೂ ಅಷ್ಟು ಭೂಮಿ ಇದೆ ನಿಮ್ ಮನೆಯವ್ರದೆಲ್ಲ? ಎಷ್ಟೆಷ್ಟು ನೀರಾವರಿ ಐತಿಲ್ಲ? ನಮ್ದು 3 ಎಕರೆ ನೀರಾವರಿ ಐತ್ರಿ. ಹಿಂಗೆ ಹೊಲ್ದಾಗ ಎಲ್ಲಿ ಬೇರೆಯವ್ರದ್ದು ಹೊಲ ಮಾಡ್ಕೊಂಡು ನಾವು ಹಿಂಗೆ ಮಾಡ್ಕೊಂಡು ಇದೇ ಕೆಲಸ ಮಾಡ್ತೀವ್ರಿ ಎಲ್ಲ. ಗಂಡನ ಮನೆಗೆ ಬಂದ ಮೇಲೆ ಪ್ರತಿನಿತ್ಯ ಹೊಲಕ್ಕೆ ಬರೋದು, ಹೊಲದಲ್ಲಿ ಕೆಲಸ, ಮನೆಯಲ್ಲಿ ಕೆಲಸ, ಮಕ್ಕಳದು ಎಷ್ಟೆಷ್ಟು ಮಂದಿಯಮ್ಮ? ಏನೇನು ಶಾಲೆ ಅದು ಓದಿಸಿರಿ ಅವ್ರಿಗೆಲ್ಲ? ಹೇಗೆ ಓದ್ಸಿವ್ರಿ? 7ನೇ ಕ್ಲಾಸ್ ಓದ್ಸಿವ್ರಿ, ಹೆಣ್ಣು ಹುಡುಗ ಗಂಡು ಹುಡುಗ ದೊಡ್ಡ ಹುಡುಗ ಓದಿಲ್ರಿ. ಇದೇ ಹೊಲ ಮನೆ ಕೆಲಸ ಎಲ್ಲ ದನ ಕರ ಕಟ್ಕೊಂಡು ಇಲ್ಲೇ ಕೆಲಸ ಮಾಡಿ ಇದೇ ಎಲ್ಲ ನಮ್ಮ ಹುಡುಗರು ಇದೇ ಕೆಲಸ ಮಾಡ್ತಾರೆ ನೋಡ್ರಿ, ಎಲ್ಲ ವಿಷಯ ಮಾಡ್ತಾರ. ಗಂಡು ಮಕ್ಕಳು ಎಷ್ಟು ಮಂದಿ, ಹೆಣ್ಮಕ್ಳು ಎಷ್ಟು ಮಂದಿ? ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು ರೀ. ಆಕಿ ಎಲ್ಲ ಕೊಟ್ಟಿವ್ರಿ ಮದುವೆ ಆಗ್ಯದ, ನಮ್ಮ ಮದುವೆ ಆದ್ರೂ ಇದೇ ಕೆಲಸ ನೋಡ್ರಿ ಎಲ್ಲ ಎಲ್ಲರಿಗೆ, ಸಸಿದವರು ಎಲ್ಲರೂ, ನಮ್ಮ ಮಕ್ಕಳು, ನಾವು ಎಲ್ಲ ಇದೇ ಕೆಲಸ ಮಾಡ್ತೀವಿ. ಗಂಡು ಮಕ್ಕಳಿಗೆ ಶಾಲೆ ಅದು ಓದಿಸ್ಲಿಲ್ಲ? ನೀವು ಓದಿಸಿಲ್ರಿ, 7ನೇ ಕ್ಲಾಸ್ ಓದ್ಯಾರ ಅಷ್ಟೇ, ಅಷ್ಟೇ ಬಿಟ್ಬಿಟ್ಟಾರ್ರಿ. ನಿಮ್ಮ ಪೋತ್ಗಲ್ ಗ್ರಾಮದಲ್ಲಿ ಬಹಳಷ್ಟು ಮಂದಿ ಏನು ಹೊಲದ ಕೆಲಸನ ಮಾಡ್ತಾರ ಜಾಸ್ತಿ ಅಥವಾ ರಾಯಚೂರಿಗೆಲ್ಲ ದುಡಿಲಿಕ್ಕೆ ಹೋಗ್ತಾರ? ದುಡಿಯಕ್ ಹೋಗ್ತಾರ ರಾಯಚೂರಿಗೆ, ಭೂಮಿ ಇಲ್ದವರು, ಭೂಮಿ ಇದ್ದವರು ಇದೇ ಕೆಲಸ ಮಾಡ್ತಾರ ಭೂಮಿ ಕೆಲಸ. ಏನು ಬಹಳಷ್ಟು ಮಂದಿ ಅಲ್ಲೆಲ್ಲ ಗೌಂಡಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಊರಲ್ಲಿ? ಮೇಷನ್ ಕೆಲಸ ಮಾಡ್ತಾರೆ, ಮೇಷನ್ ಕೆಲಸ ಮಾಡ್ತಾರೆ ನಮ್ಮ ಊರಲ್ಲಿ. ಎಲ್ಲರಿಗೂ ಭೂಮಿ ಐತೆ? ನಿಮ್ಮ ಊರಲ್ಲಿ ಇದ್ದಂತವ್ರಿಗೆ ಎಲ್ಲರಿಗೂ ಭೂಮಿ ಇದೆಯಾ? ಎಲ್ಲರಿಗೂ ಭೂಮಿ ಇಲ್ರಿ, ಜಾಸ್ತಿ ಭೂಮಿ ಇಲ್ಲ, ಯಾರಿಗೋ ಸ್ವಲ್ಪ ಸ್ವಲ್ಪ ಐತೆ ಭೂಮಿ ಅಷ್ಟೇ. ನಿಮ್ದು ಭೂಮಿ ಎಷ್ಟೈತಿ? ನೀರಾವರಿ ಅನುಕೂಲ ಇದೆಯಾ ಮತ್ತೆ ಹೇಗೆ? ಬೋರ್ ಇದೆಯಾ, ಕೆನಾಲ್ ಇದೆಯಾ, ಬಾವಿ ಇದೆಯಾ, ಹೇಗೆ? 3 ಎಕರೆ ಅದ್ ನೋಡ್ರಲ್ಲ, 3 ಎಕರೆ ಎಲ್ಲ ಬೋರ್ ಹಾಕ್ಸಂಡಿವ್ರಿ ನಾವು, ಬೋರ್ ಆಗ ಅದೇ ಕೆಲಸ ಮಾಡ್ತೀವಿ. ಎಷ್ಟು 3 ಎಕರೆ ನೀರು ಸಾಕಾಗತ್ತ ಚಲೋ? ಹ್ಞೂ ಆಗ್ತಾವ್ರಿ, ಆಗ್ತಾವ್ರಿ. ಮೂರು ಎಕರೆದಲ್ಲಿ ವರ್ಷ ವರ್ಷ ಏನೇನು ಬೆಳೆಗಳನ್ನ ಹಾಕ್ತೀರಮ್ಮ? ಇದೇ ಮೆಣಸಿನ ತೋಟ ರೀ, ತಮಾಟಿ ಇದೇ ಎಲ್ಲ ಕಾಯಿಪಲ್ಲೆ, ಅದು ಪಾಲಕ್ಕಿ, ಮೆಂತೆ ಪಲ್ಲೆ, ಪುಂಡೆ ಪಲ್ಲೆ, ಅದೇ ಹಸ್ತಿರಲ್ಲ ಗದ್ದೆ ಅದೇ ಮಾಡ್ತೀವಿ. ಈಗ ಕಾಯಿಪಲ್ಲೆ ಪ್ರತಿ ವರ್ಷನು ಕಾಯಿಪಲ್ಲೆ ಇದ್ದೇ ಇರ್ತದ? ವರ್ಷ ಇರ್ತದ್ರಿ, ಕಾಯಿಪಲ್ಲೆ ಸಪ್ಸಂಗಲ್ರಿ, ಎಲ್ಲ ಕಾಯಿಪಲ್ಲೆ ಬೆಳಿತೀವಿ ವರ್ಷ. ಈಗ ಭಾಳಷ್ಟು ಮಂದಿ ಎಲ್ರಿ ಕಾಯಿಪಲ್ಲೆದು ಭಾಳ ಕೆಲಸ ಬೇಕು, ಅದಕ್ಕೆಲ್ಲ ಕಳೆ ತೆಗೆದು ಅದನ್ನೆಲ್ಲ ಇದನ್ನ ಮಾಡೋದು, ಗೊಬ್ಬರ ಹಾಕೋದು, ಎಣ್ಣೆ ಹೊಡೆದು ಆಮೇಲೆ ಕೀಳಬೇಕು, ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕು, ಭಾಳ ಬೇಕು, ಅದಕ್ಕೆಲ್ಲ ಭಾಳ ಶ್ರಮ ಐತೆ ಅಂತ ಹೇಳ್ತಾರೆ, ಹೇಗೆ ಅನಿಸ್ತದೆ ಕಾಯಿಪಲ್ಲೆದು? ಹಂಗೆ ಮಾಡ್ತೇವ್ರಿ, ಕಷ್ಟಪಟ್ಟು ಮಾಡ್ತೀವಿ ನೋಡ್ರಿ, ಜಗ್ಗೆ ಕಷ್ಟ ಅದು, ಹಂಗೆ ಮಾಡ್ಕೊಂತ ಬಂದಿವ್ರಿ, ಹಂಗೆ ಮಾಡ್ತೀವಿ ನಾವು, ಹಂಗೆ ಮಾಡ್ತೀವ್ರಿ. ಹೇಗಮ್ಮ ಈಗ ಪಾಲಕ್ ಅದು ಹಾಕ್ತಿರಲ್ಲ, ಪಾಲಕ್ ಒಮ್ಮೆ ಹಾಕಿದ್ರೆ ಎಷ್ಟು ಸಲ ಅದನ್ನ ಕೊಯ್ತೀರಿ ಪಾಲಕ್? ಅದು ಅವತ್ತು 12 ಸಲ ಕೊಯ್ತೀವಿ ನೋಡ್ರಿ, ಕೊಯ್ತೀವ್ರಿ. ಮೆಂತೆ ಪಲ್ಲೆ ಆದ್ರೆ ಒಂದೇ ಸರ್ತ್ರಿ, ಕೊತ್ತಂಬರಿ ಒಂದ್ ಎರಡ್ ಸರ್ತಿ ಕೊಯ್ತೀವ್ರಿ, ಪುಂಡಿ ಪಲ್ಲೆ ಒಂದೇ ಸಲ, ಪುಂಡಿ ಪಲ್ಲೆ ಒಂದೇ ಸರ್ತ್ರಿ, ಅದೇ ಕಿತ್ಬೇಕ್ರಿ ಅದನ್ನ. ಈಗ ಸೊಪ್ಪಿನೊಳಗ ಸೊಪ್ಪಿನ ಪಲ್ಯದೊಳಗ ಯಾವ್ದು ಚಲೋ ರೊಕ್ಕ ಬರ್ತದ ಸೊಪ್ಪಿಗೆ? ಸೊಪ್ಪಿಗೆ ಅಂದ್ರೆ ನೋಡ್ರಿ, ಇದು ಮೆಂತೆ ಪಲ್ಲೆ, ಕೊತ್ತಂಬರಿ, ಪಾಲಕ್ರಿ ಬರೋದು. ಈಗ ಭಾಳಷ್ಟು ರಾಯಚೂರು ಮಾರ್ಕೆಟ್ನಾಗ ಮೆಂತೆ ಪಲ್ಲೆ, ಬೇರೆ ಬೇರೆ ಮಾರ್ಕೆಟ್ಗಳಲ್ಲೆಲ್ಲ ಮೆಂತೆ ಪಲ್ಲೆ, ದೊಡ್ಡ ದೊಡ್ಡ ಮೆಂತೆ ಪಲ್ಲೆ ಇರ್ತದ, ಇಂತಿಂಥ ದೊಡ್ಡ ಸೀವುಡು, ಭಾಳ ಚಲೋ ಇರ್ತದೆ. ಆದ್ರೆ ರಾಯಚೂರು ಕಡೆಯಲ್ಲೆಲ್ಲ ಮೆಂತೆ ಪಲ್ಲೆ ಇಟೀಟ ಮೆಂತೆ ಪಲ್ಲೆ ಇರ್ತದ, ಯಾಕೆ ನಿಮ್ಮ ಭೂಮಿಯಲ್ಲಿ ಮೆಂತೆ ಪಲ್ಲೆ ಚೆನ್ನಾಗಿ ಬೆಳೆದಿಲ್ವ? ಬೆಳಿತೀವ್ರಿ, ಸಣ್ಣ ಸಣ್ಣದಿದ್ರೆ ಕಿತ್ತಿದ್ರೆ ಚಲೋ ಅಂತ ಕಿತ್ಬಿಡ್ತಾರ್ರಿ, ಮತ್ತೆ ಹಾಕ್ಬೇಕಲ್ರಿ ಅದು, ಮತ್ತೆ ಹಾಕಕ್ ಬರ್ತದ ಅಂತ ಕಿತ್ಬಿಡ್ತಾರ್ರಿ. ಒಬ್ಬೊಬ್ರು ದೊಡ್ಡ ದೊಡ್ಡದಾಗ ಬಿಡ್ತಾರ್ರಿ, ದೊಡ್ಡದಾಗ ತಾನು ಬಿಟ್ಟು ಮಾರ್ಕೊಂತಾರ್ರಿ. ನೀವು ಮೆಂತ್ಯದ ಹಾಕಿದ್ರೆ ಏನು ದೊಡ್ಡದಾಗುತ್ತಾನೆ ಬಿಡ್ತಿರೋ, ಸ್ವಲ್ಪ ಒಂದು ಗೇನು ಆಗುತ್ತಾನೆ ಬಿಡ್ತಿರೋ, ಹೇಗೆ ಸಣ್ಣ ಸಣ್ಣ ಇದ್ದಾಗ ಕಿತ್ತು ಬಿಡ್ತೀರ? ದೊಡ್ಡ ದೊಡ್ಡದಾಗತಾನೆ ಬಿಡ್ತೀವಿ ನಾವು, ಬಿಡ್ತೀವಿ ದೊಡ್ಡದಾದ್ಮೇಲೆ ಕಿತ್ತಿ. ಎಷ್ಟು ಹಾಕಿರ್ತೀರ ಅದನ್ನ? ಏನು ಒಂದು ಅರ್ಧ ಎಕರೆ ಹಿಂಗೆ ಹಾಕ್ತೀರ ಅಥವಾ ಸ್ವಲ್ಪ ಹಾಕಿರ್ತೀರ? ಸ್ವಲ್ಪ ಸ್ವಲ್ಪ ಹಾಕ್ಯಂತೀವ್ರಿ, ಸ್ವಲ್ಪ ಹಾಕ್ಯಂತೀವಿ, ಮಡಿ ಮಡಿ ಕಟ್ಟಿ ಸ್ವಲ್ಪ ಸ್ವಲ್ಪ ಹಾಕ್ಯಂಡ್ರೆ ಅದು ಮಾರಿದ್ಮೇಲೆ ಮತ್ತೆ ಹಾಕ್ತೀವ್ರಿ, ಮತ್ತೆ ಹಂಗೆ ಬರ್ತೈತ್ರಿ ಅದು. ಈಗ ಬ್ಯಾಸಿಗೆ ಅಂದ್ರೆ ಬರಂಗಿಲ್ರಿ, ಅದು ಬ್ಯಾಸಿಗೆ ಬರಂಗಿಲ್ರಿ. ಮಳೆಗಾಲ ಮತ್ತು ಚಳಿಗಾಲನಾಗ ಏನು ಸಮಸ್ಯೆ ಬರ್ತಿರ್ತದೆ? ಬರ್ತದ್ರಿ. ಸರೋಜಮ್ಮ, ಈಗ ತಮಗೆ ಮಕ್ಕಳು ಅದಾರ, ಸ್ವಸ್ಥರ ಅದಾರ, ಆಮೇಲೆ ಜೊತೆಗೆ ತಾವು ಮನೆಯಲ್ಲಿ ಕೆಲಸ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ದಿವಸ ಎಷ್ಟು ಗಂಟೆಗೆ ಹೇಳ್ತೀರಿ ತಾವು? ನಾವು 5 ಎದ್ದೇಳ್ತೀವ್ರಿ, 5 ಗಂಟೆಗೆ. ಮಲಗುದು ಎಷ್ಟು ಗಂಟೆ ಮಲಗ್ತೀರಿ? 10 ನೋಡ್ರಿ, 10 ನಮ್ ಕೆಲಸ ಎಲ್ಲ ಮುಗಿದು ಮತ್ತೆ 10 ಕೆಲಸ, 10 ಕೆಲಸ ಮುಗಿತೈತ್ರಿ, 5 ಎದ್ದೇಳ್ತೀವ್ರಿ. 5 ಎದ್ದು ಏನ್ ಕೆಲಸ ಚಾಲು ಆಗತ್ತೆ ನಿಮ್ದು? 5 ಎದ್ದು ಏನೇನೋ ಮನೆಯಲ್ಲಿ ಕೆಲಸಗಳು ಪ್ರಾರಂಭ ಮಾಡ್ತೀರಿ? ಮನೆ ಮುಸ್ರೆ ತಿಕ್ಕದು, ಕಸ ಬಳೆದು, ಎತ್ತುಗಳಾವ್ರಿ, ದನಗಳಾವ್ರಿ. ದನ ಏನದಾವ್? ಈಗ ಒಂದು ಆಕಳ ಐತ್ರಿ, ಒಂದು ಎರಡಂದ ಎರಡು ಎತ್ತಾವ್ರಿ, ಮತ್ತೆ ಕಸ ಬಳೆಯೋದು, ಮುಸ್ರೆ ತಿಕ್ಕೋದು, ಅಡಿಗೆ ಮಾಡ್ಕೋದು, ಹುಡುಗರನ್ನ ಶಾಲಿ ಕಳ್ಸೋದು, ಮತ್ತೆ ನಾವು ಜಳಕ ಮಾಡಿ ಬಟ್ಟೆ ಹೋಗುದು, ಹಿಂಗ ಹೊಲಕ್ ಬರೋದ್ರಿ ನಾವು. ಎಷ್ಟು ಗಂಟೆ ಆಗತ್ತೆ ಎಲ್ಲ ಕೆಲಸ ಮುಗಿಬೇಕಾದ್ರೆ? 10 ಆತದ ನೋಡ್ರಿ, 10 ಎಲ್ಲ ಮುಗಿಸ್ತೀವ್ರಿ. 10 ಊಟ ಮಾಡ್ಕೊಂಡು ಹೊಲ್ಕಡೆ ಬಂದ್ಬಿಡ್ತು, ಊಟ ಮಾಡ್ಕೊಂಡು ಹೊಲ್ ಕಡೆ ಬರ್ತೀವಿ, ಬುತ್ತಿ ಕಟ್ಕೊಂಡು ಬಂದ್ಮೇಲೆ ಇಲ್ಲಿ ಹೊಲ್ದ ಕೆಲಸ ರೀ. ಮತ್ತೆ ಮಧ್ಯಾಹ್ನ ಏನು ಊರಿಗೆ ಅದು ಹೋಗಲ್ಲ? ಮನೆಗೆ ಎಲ್ಲಿಗೆ ಹೋಗಲ್ರಿ, ಇಲ್ಲೇ ಊಟ ಮಾಡಿ ಇಲ್ಲೇ ಮಾಡ್ತೀವ್ರಿ ಕೆಲಸ. ಮತ್ತೆ 6 ಮನೆಗೆ ಹೋಗ್ತೀವ್ರಿ, 6 ಮನೆಗೆ. 6 ಹೋಗಿ ಈಗ ಮುಂಜಾನೆ ಎಲ್ಲ ಅಡಿಗೆ ಮಾಡಿ ಬಿಟ್ಟಿರ್ತೀರ ಅಥವಾ ಮತ್ತೆ 6 ಹೋಗಿ ಮತ್ತೆ ಅಡಿಗೆ ಮಾಡ್ಬೇಕು? ಮತ್ತೆ ಮಾಡ್ಬೇಕ್ರಿ, 6 ಹೋಗಿ ಮತ್ತೆ ಮಾಡ್ಬೇಕು. ಆಚೆ ಆಕಾಶನ್ ಕುಡ್ದು ಅಡಿಗೆ ಮಾಡಿ ಮಕ್ಕಳಿಗೆ 10 ನೋಡ್ರಿ, 10 ಮನೆಯಲ್ಲಿ ಹೈನು ಅದು ಹೆಂಗ ಐತಿ ನಮ್ಮ ಹಾಲು ಗೀಲು? ಏನಿಲ್ಲ. ಮತ್ತೆ ಹೆಂಗ್ ಮಾಡ್ತೀರಿ? ಇತ್ರಿ ಮಾರ್ಕೊಂಡಿವ್ರಿ, ಇವಾಗ ತಗೋಬೇಕ್ರಿ, ಮತ್ತೆ ಮತ್ತೆ ತಗೋಬೇಕ್ರಿ. ಈಗ ನೋಡ್ರಿ, ಮನೆಯಲ್ಲಿ ಒಕ್ಕಲ್ತನದ ಮನೆ ಅಂತಂದ್ರೆ ಜಾಸ್ತಿ ಒಂದು ಹೈನು ಹಾಲು ಇತ್ತಪ್ಪ ಅಂದ್ರೆ ಚಲೋ ಕೆಲಸ ಮಾಡಕ್ಕ ತಿನ್ಲಿಕ್ಕೆ ಉಣ್ಲಿಕ್ಕೆ ಖುಷಿ ಇರ್ತದ. ಹೌದ್ರಿ, ಮಾರಿವ್ರಿ, ಈಗ ಅದು ಸ್ವಲ್ಪ ಬೇಸ್ ಕೊಡ್ತಿದ್ದಿಲ್ರಿ ಹಾಲು, ಈಗ ತಗೋಬೇಕಂತ ಮಾರಿವ್ರಿ ನಾವು. ಈಗ ದನಗಳ ಮಾಡಿದ್ರೆ ಮೇವಿಂದ ಅದು ಹೆಂಗ್ ಮಾಡ್ತೀರಮ್ಮ? ಮೇವದು ನಿಮ್ಗೆ ಎಲ್ಲ ಸಿಗತ್ತಾ ಇಲ್ಲಿ ಹೊಲದಲ್ಲಿ? ಸಿಗ್ತದ್ರಿ, ಇಲ್ಲಿ ಸಪ್ಪೆ ಹಾಕೊಂಡಿವಲ್ರಿ, ಹಿಂಗ ಸಪ್ಪೆ ಹಾಕೊಂಡು ಕೊಯ್ಕೊಂಡು ಹೋಗಿ ಮಳೆಗಾಲದಾಗಾದ್ರೆ ಹೊಲ್ದಾಗ ಕಿತ್ಕೊಂಡ್ ಬರ್ತೀವ್ರಿ. ಈಗ ಸಪ್ಪೆ ಹಾಕಿರ್ತೀವಿ, ಸಪ್ಪೆ ಕೊಯ್ಕೊಂಡು ಹೋಗಿ ಹಾಕ್ಬೇಕ್ರಿ ಆಕಳಗಳಿಗೆ. ಇಲ್ಲಿ ಹೊಲಕ್ಕೆ ಬಂದ್ಮೇಲೆ ಎಲ್ಲ ನೀವು ಬೀಜ ಹಾಕೋದಿದ್ರೆ ಬೀಜ ಹಾಕ್ತೀರಿ, ಮತ್ತೆ ಏನೇನು ಕೆಲಸ ಮಾಡ್ತೀರಿ ಹೊಲದಲ್ಲಿ ಎಲ್ಲ? ನಾವು ಬೀಜ ಹಾಕ್ತೀವ್ರಿ, ಕಳೆ ತೆಗಿತೀವಿ, ಎಲ್ಲ ಮೆಣಸಿನ್ಕಾಯಿ ಆರಿಸ್ತೀವ್ರಿ, ಎಲ್ಲ ಕೆಲಸ ನೀರು ಕಟ್ಟಿಬೇಕ್ರಿ. ಹೊಡೆದು ಎಣ್ಣೆ ಹೊಡೆದು? ಎಣ್ಣೆ ಹೊಡೆದು ನಮ್ಮ ಮಕ್ಳು ಹೊಡಿತಾರ್ರಿ, ಗಂಡ ಮಕ್ಳು. ನೀರ್ ತಂದು ನೀರ್ ತಂದು ಹಾಕದ್ರಿ, ನಾವು ನೀರ್ ತಂದು ಹಾಕ್ಬೇಕ್ರಿ ಅಷ್ಟೇ. ಅವ್ರ ಎಣ್ಣೆ ಹೊಡಿತಾರ್ರಿ, ನಾವು ಎಲ್ಲ ಕೆಲಸ ನಾವು ಮಾಡದ್ರಿ. ಅಂದ್ರ ಕಳೆ ತೆಗೆದು, ಕಾಯಿಗಳನ್ನ ಹರಿದು, ಬೀಜ ಹಾಕೋದು, ಆಮೇಲೆ ಏನಾರ ಜೋಳ ಕೊಯ್ಯದು, ಹುಲ್ಲು ಕೊಯ್ಯದು, ಇಂಥವೆಲ್ಲ ಕೆಲಸ ನಿಮ್ದು? ನಮ್ದೆಲ್ಲ ಅದೇ ಹೆಣ್ಮಕ್ಳ ಕೆಲಸ, ಅದೆಲ್ಲ ನೋಡ್ರಿ, ಗೊಬ್ಬರ ಹಾಕೋದು ಎಲ್ಲ ನಮ್ಮ ಹೆಣ್ಮಕ್ಳ ಕೆಲಸ ರೀ ಅದು. ಗಂಡ್ಮಕ್ಳ ಕೆಲಸ ಏನ್ ಮಾಡ್ತಾರೆ ಗಂಡ್ಮಕ್ಳು ಭೂಮಿಯಲ್ಲಿ? ಗಂಡ್ಮಕ್ಳು ನೀರ್ ಕಟ್ತಾರ್ರಿ, ಮತ್ತೆ ಇದು ಎಣ್ಣೆ ಹೊಡಿತಾರ್ರಿ, ಗಳೆ ಹೊಡಿತಾರ, ಅಷ್ಟೇ ಇದ ಕೆಲಸ ರೀ. ಓದೋದೆಲ್ಲ ನಿಮ್ದೇ ಜಾಸ್ತಿ ಕೆಲಸಗಳು? ಹೆಣ್ಮಕ್ಳೆ, ನಮ್ದೇ ಹೆಣ್ಮಕ್ಳದೇ ಜಾಸ್ತಿ ರೀ ಕೆಲಸ, ಗಂಡ್ಮಕ್ಳದ್ದು ಕಡಿಮೆ ರೀ. ಹೆಂಗ ಅನಿಸ್ತಮ್ಮ ಸರೋಜಮ್ಮ ನೋಡಿ, ಈಗ ಹೊಲದಲ್ಲಿ ಕೆಲಸ ಮಾಡ್ಬೇಕು, ಮನೆಯಲ್ಲಿ ಬೇಗ ಹೇಳ್ಬೇಕು, ಅಲ್ಲಿ ಕೆಲಸ ಮುಗಿಸ್ಕೋಬೇಕು, ಮತ್ತೆ ಹೊಲಕ್ಕೆ ಬರ್ಬೇಕು, ರಾತ್ರಿಗೆ ಹೋಗ್ಬೇಕು, ರಾತ್ರಿ ಮತ್ತೆ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಯಾವಾಗಾದ್ರೂ ಬೇಜಾರಾಗದಲ್ಲ ಏನಪ್ಪ ಇದು ಜೀವನ ನಮ್ದು, ಬರೇ ಇದಾಗಾಯ್ತು ಕೆಲಸ ಅಂತೀನಿ. ಅಷ್ಟೇ ರೀ ಜೀವನ ಕಾಟ್ಸಿನ ಜಾಸ್ತಿ ಕೆಲಸ ಮಾಡಿದಾಗ ನಮ್ಗೆ ಹಂಗೆ ಅನಿಸ್ತದ್ರಿ ನೋಡ್ರಿ, ನಮ್ ಕೆಲಸ ಬೇಡಪ್ಪ ಇದು ಏನು, ನಾವು ಸಾಯ್ತಾನೆ ಇದೇ ಕೆಲಸ ಮಾಡಿ ಇದೇ ಹೊಂಟಿವಲ್ರಿ ಅಂತ ಅನಿಸ್ಬಿಡ್ತದ್ರಿ. ಏನ್ ನಡಿ ನಾವ್ ಇದೇ ಕೆಲಸ ಮಾಡಿವ್ರಿ, ಹುಟ್ಟಿದಾಳಿದ್ದಂತಂದ್ ಅದೇ ಮಾ ಕೆಲಸ ಮಾಡ್ತೀವ್ರಿ. ಮತ್ತೆ ಏನಮ್ಮ ಒಕ್ಕಲ್ತನದಿಂದ ಹೇಗ ಅನಿಸ್ತದೆ ನಿಮ್ಗೆ ಲಾಭ ಬಂತ? ಒಕ್ಕಲ್ತನದಿಂದ ಏನಾದ್ರು ಒಂದ್ ಸ್ವಲ್ಪ ಮಾಡ್ಕೊಂಡಿರಿ ಏನಾದ್ರು? ಏನೋ ನಾವು ಮಾಡಿದ್ವು ಕೂಲಿ ಉಳಿತದ್ರಿ, ಒಂದೊಂದ್ ವರ್ಷ ಉಳಿತದ್ರಿ ನಮ್ ಕಷ್ಟ, ಒಂದೊಂದ್ ವರ್ಷ ಉಳಿಯಂಗಿಲ್ರಿ. ಮತ್ ನಾವಂದ್ರೆ ಮಾಡೋದ್ ಇದೇ ಕೆಲ್ಸ ಅಲ್ರಿ. 3 ಎಕರೆ ನೀರಾವರಿ, ಇದನ್ ಬಿಟ್ರೆ ಬೇರೆ ಭೂಮಿ ಇಲ್ಲ ನಿಮ್ಗೆ? ಬೇರೆ ಭೂಮಿ ಇಲ್ರಿ, 3 ಎಕರೆ ಭೂಮಿ ಅದ. 3 ಎಕರೆ ಆದ್ರಿ. ಅಂದಾಜ್ 3 ಎಕರೆದಲ್ಲಿ ವರ್ಷಕ್ಕೆ ಎಷ್ಟು ನಿಮ್ಗೆ ರೊಕ್ಕ ಬರ್ತದ ಅಂತ ಅಂದಾಜ್? ಬರ್ತದ್ರಿ ಒಂದು 3 ಲಕ್ಷ ಹಂಗ ಬರ್ತದ್ರಿ. ಆರಾಮಿರ್ಬೋದು 3 ಎಕರೆ ನೀರಾವರಿ ಇದ್ರ? ಹಾ, ನೀರಾವರಿ ಇದ್ರೆ ತೊಂದ್ರೆ ಇಲ್ರಿ. ಕಷ್ಟ ಜಾಸ್ತಿ ನೋಡ್ರಿ, ಕಷ್ಟ ಮಾಡ್ಬೇಕು, ಕಷ್ಟಪಡ್ಬೇಕು. ಬಿಸಿಲಿಲ್ಲ, ಮಳೆ ಇಲ್ಲ ಅಂತ ಅಂದ್ ಕಷ್ಟಪಟ್ರೆ ನಮ್ಗ ಅರ್ಧ ರಟ್ಟಿ. ಸರೋಜಮ್ಮಿಗ ಆಡ್ ಮರಿ ಮಾಡ್ತಾರೆ, ಕುರಿ ಮರಿಗಳನ್ನ ಸಾಕ್ತಾರೆ, ಕೋಳಿ ಸಾಕ್ತಾರೆ, ನೀವ್ ಅಂತವೇನು ಮಾಡ್ಕೊಂಡಿಲ್ಲ? ಏನು ಮಾಡ್ಕೊಂಡಿವ್ರಿ, ಮಾಡಿವ್ರಿ, ಈಗ ಮಾಡೋದು ಕೈಲಿ ಆಗವಲ್ರಿ, ಏನ್ ಮಾಡ್ಬೇಕು? ಎಲ್ಲ ನಮ್ ಸಸ್ಯದವರು ಎಲ್ಲ ಮಾಡ್ಬೇಕಂದ್ರೆ ಅವ್ರಿಗೆ ಕಷ್ಟ ಅಲ್ರಿ, ನಮ್ ಕಷ್ಟ ಅವ್ರಿಗೆ ಅಷ್ಟು ಕಷ್ಟ ಬೇಡ ಅಂತ ಸುಮ್ನೆ. ನೀವು ಸ್ವಸ್ಥರಿಗೆ ಕಷ್ಟ ಕೊಡಕ್ ನಿಮ್ದು ಮನಸ್ಸು ಒಪ್ಪದಿಲ್ಲ? ಮನಸ್ಸು ಒಪ್ಪಂಗಿಲ್ರಿ, ನಾವು ಕಷ್ಟ ಮಾಡಿವ್ರಿ, ನಮ್ಗ ಅಷ್ಟು ಕೆಲ್ಸ ಈಗ ಮಾಡಂಗಿಲ್ರಿ ಅವ್ರು. ನಮಗೂ ನಾವೇ ಮಾಡಿವಿ, ಅವ್ರನ್ನ ಎಲ್ಲಿ ಮಾಡ್ಸಮಂತಂದ್ ಕೆಲಸ ಮಾಡ್ಕೊಡಂಗಿಲ್ರಿ ಜಾಸ್ತಿ. ಎಷ್ಟು ಮಂದಿ ಸ್ವಸ್ಥರ ಬಂದಾರಮ್ಮ ಈಗ? ಇಬ್ರು ಬಂದಾರ್ರಿ. ಹೇಗೆ ಎಲ್ಲ ಚೆನ್ನಾಗಿ ಕೆಲಸ ಮನೆಯಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ನಿಮ್ ಸ್ವಸ್ಥರು? ಎಲ್ಲ ಮಾಡ್ತಾರ್ರಿ ಅವ್ರು ಮಾಡಿದವ್ರಿ, ಎಲ್ಲ ಮಾಡ್ತಾರ್ರಿ, ಮಾಡ್ತಾರ್ರಿ. ನೋಡ್ ಮನೆಯಲ್ಲಿ ಕೆಲಸ ಮಾಡೋ ಸ್ವಸ್ಥರ್ ಸಿಕ್ಬಿಟ್ರೆ ಬಾಳ ಖುಷಿ ಇರ್ತದ. ಕೆಲಸ ಮಾಡಕ್ ಬರ್ಲಿಕ್ಕಂದ್ರೆ ಬಾಳ ಕಷ್ಟ ಅಲ್ಲ? ಹೌದ್ರಿ. ಮತ್ತೆ ಇದು ನಾವು ಹೊಲ ಮನೆ ಕೆಲಸ ಮಾಡೋದೇ ನಾವ್ ಇದು ಅಲ್ರಿ, ಇವ್ರು ಮಾಡೋರ್ ಸಿಕ್ರೆ ನಮ್ಗ್ ಚಲೋ ಅಲ್ರಿ. ಇಲ್ಕಂದ್ರೆ ಮಾಡ್ಲವ್ರದವ್ರ ಇದ್ರೆ ನಾವ್ ಏನ್ ಮಾಡ್ತೀವಿ ಹೇಳ್ರಿ, ನಮ್ ಕೆಲ್ಸ ಆಗ್ತದ? ಮತ್ತೆ ಮಕ್ಕಳು ಹೊಲದ ಕೆಲಸ ಜೊತೆ ಗಂಡ ಮಕ್ಕಳು ಮತ್ತೆ ಏನ್ ಕೆಲಸ ಮಾಡ್ತಾರೆ ಎಲ್ಲರೂ ಹೊರಕರ ಬೇರೆ ಕಡೆದು? ಎಲ್ಲ ಓದ್ತಾರ್ರಿ, ಆಟ ಐತ್ರಿ, ಆಟ ಗೀಟಾಕ ಓದ್ತಾರ್ರಿ, ಇವೆಲ್ಲ ಮನೆ ಕೆಲಸ ನೋಡ್ಕೊಂತಾರ್ರಿ. ಮತ್ತೆ ಕಾಯಿಪಲ್ಲೆ ಹಾಕಿ ಬರ್ತಾರ್ರಿ ಹೋಗಿ ಮಾರ್ಕೆಟ್ಗೆ, ಇದೇ ಕೆಲಸ ಮಾಡ್ತಾರ್ರಿ ಅವರು. ಅಲ್ಲಮ್ಮ ಈಗ ಕಾಯಿಪಲ್ಲೆ ನೀವು ಮಾರ್ಕೆಟ್ಗೆ ಹೋಗಿ ಮಾರೋ ಬದ್ಲಿ ನೀವೇ ಸ್ವಂತ ಮಾರಿ ಎಲ್ಲರ ಹಳ್ಳಿಗಳಲ್ಲಿ ಎಲ್ಲ ಜಾಸ್ತಿ ಲಾಭ ಬರೋದಿಲ್ಲ ಆತರ ಮಾಡಿದ್ರೆ? ಬರ್ತದ್ರಿ ಲಾಭ, ಈ ಕಡೆ ಹೊಲ ಮನೆ ಕೆಲಸ ಇರ್ತದಲ್ರಿ, ಎಲ್ಲ ಕಡೆ ಆಗಂಗಿಲ್ಲ ಅಂತಂದು ಮಾಡಂಗಿಲ್ರಿ, ಮಾಡಂಗಿಲ್ಲ. ಹೆಂಗ ಅನಿಸದಮ್ಮ ಸರೋಜಮ್ಮ ಏನ್ ಹೇಳ್ತೀರಿ ನೋಡಿ, ಕಷ್ಟಪಟ್ಟು 5 ಗಂಟೆಗೆ ಎದ್ದು ಎಲ್ಲ 3 ಎಕರೆ ತೋಟ ಮಾಡ್ಕೊಂಡ್ಬಿಟ್ಟು ಕಾಯಿಪಲ್ಲೆ ಬೆಳೆದಿದ್ರಿ, ಸೊಪ್ಪಿನ ಪಲ್ಲೆ ಬೆಳೀತಾ ಇದ್ದೀರಿ, ಮನೇಲಿ ಅಗಲ ಕಟ್ಟಿರಿ, ಎತ್ತುಗಳದಾವ, ಎತ್ತುಗಳು 3 ಎಕರೆದಲ್ಲಿ ನಿಮ್ಗ ಕೆಲಸ ಅಷ್ಟಿರ್ತದ? 3 ಎಕರೆ ಮತ್ತೆ ಏನಾರು ಬಾಡಿಗೆ ಹೊಡಿತಾರೆ ಎತ್ತಿಂದ? ಗೊತ್ತಾರ್ರಿ, ಬಾಡಿಗೆ ಹೋತಾರ್ರಿ. ಮತ್ತೆ ಬಾಡಿಗೆ ಹೋತಾರ್ರಿ, ಬ್ಯಾಸಿ ಕೆಲಸ ಇರಂಗಿಲ್ಲ ಅಲ್ರಿ. ಹುಲ್ಲು ಕುಪ್ಪೆ ಹಾಕಿ ನಾವೇ ಎತ್ತುಗಳು ಮೇಯಿಸ್ಬೇಕ್ರಿ, ಮನೆಯಲ್ಲಿ ನೀರು ಮೇವು ಹಾಕ್ಯಂತಿರ್ಬೇಕ್ರಿ ಅದಕ್ಕೆ. ಮತ್ತೆ ಯಾವಾಗ ಮಳೆಗಾಲ ಬರ್ತದಲ್ರಿ, ಮಳೆಗಾಲ ಬರೋಣ ಅವಾಗ ಮತ್ತೆ ಕೆಲಸ ಚಾಲ ಆತವ್ರಿ ಊಟಕ್ಕೆ. ಈಗ ಬ್ಯಾಸಿಗೆ ಒಳಗ ನಿಮ್ಗ ಏನಾಗತ್ತ, ಬೋರ್ ನೀರು ಹೋಗಿ ಮತ್ತೆ ಬ್ಯಾಸಿಗೆ ಏನಾರು ಪೀಕ್ ಹಾಕ್ತಿರ ಹೊಲದಾಗ? ಏನ್ ಹಾಕಂಗಿಲ್ರಿ, ಈಗ ಆಯ್ತ್ರಿ ಲಾಸ್ಟ್ ರೀ, ಬಿಟ್ಬಿಡ್ತೀವ್ರಿ. ಭೂಮಿ ಎಲ್ಲ ಬಿಸಿಲು ಸುಡ್ಬೇಕಂತ ಬಿಟ್ಬಿಡ್ತೀವ್ರಿ, ಅರಿಗೆ ಎಲ್ಲ ಮಾಡಿ ಬಿಟ್ಟು ಎಲ್ಲ ಖಾಲಿ ಮಾಡ್ಬಿಡ್ತೀರಿ? ಭೂಮಿ ಖಾಲಿ ಮಾಡ್ಬಿಡ್ತೀವ್ರಿ, ಎಲ್ಲ ಕಟ್ಟಿಗೆ ಪಟ್ಟಿಗೆ ಆರ್ಸಿ ಎಲ್ಲ ಖಾಲಿ ಮಾಡಿ ಅರಿಗೆ ಎಲ್ಲ ಇದ್ ಮಾಡ್ಬಿಡ್ತೀವ್ರಿ. ನೋಡಮ್ಮ ಈಗ ಮೆಣಸಿನಕಾಯಿ ಹಾಕಿರ್ತಾವು, ಮೆಣಸಿನಕಾಯಿ ಎಲ್ಲ ಹರಿಯಾಕತ್ತೀರಿ, ಹರಿದು ಬಿಟ್ರಿ ಎಲ್ಲ ಮೆಣಸಿನಕಾಯಿ ಖಾಲಿ ಆಗ್ಬಿಟ್ಟದ. ಈ ಸದ್ಯ ಅದನ್ನ ಗಿಡ ಏನ್ ಮಾಡ್ತೀರಿ ನೀವು, ಗಳೆ ಹೊಡೆದಲ್ಲ ಭೂಮಿ ಒಳಗ ಮುಚ್ತಿರೋ ಅಥವಾ ಬೆಂಕಿ ಹಚ್ಚಿ ಬಿಡ್ತೀರ? ಬೆಂಕಿ ಹಚ್ಚಿಡ್ತೀವ್ರಿ, ಬೆಂಕಿ ಹಚ್ಚಿ ಸುಟ್ಬಿಡ್ತೀವ್ರಿ. ಯಾಕೆ ಬೆಂಕಿ ಹತ್ತುದ್ರಿಂದ ಬಾಳ ಹಾನಿ ಆಗತ್ತ, ಹಚ್ಚಬಾರ್ದು ಅಂತ ಹೇಳ್ತಾರೆ ಎಲ್ಲರೂ? ಯಾಕೆ ಅದನ್ನೆಲ್ಲೋ ಒಂದ್ ಕಡೆ ಮೂಲ್ಯಾಗ ಒಗದ್ ಬಿಟ್ಟು ತಾನ ಕೊಳತ್ ಹೋಗತ್ತಲ್ಲ ಗೊಬ್ಬರಕತ್ತ? ಕೊಳದಿಲ್ರಿ ಅದು, ಕಟ್ಟಿಗೆ ಅದು ಹತ್ತಿ ಕಟ್ಟಿಗೆ ಅವು ಕೊಳೆಯಂಗಿಲ್ರಿ. ಅವು ಮೂಲ್ಯಾಗ ಹಚ್ಚಿ ಬೆಂಕಿ ಹಚ್ಚಿದ್ರೆ ಹೊಲ ಬೈಲಾಗಿ ಬಿಡ್ತದ್ರಿ, ಇಲ್ಕಂದ್ರೆ ಇಲ್ಲದಲ್ಲೇ ಇದು ಮೇವು ಕಸ ಜಗ್ಗಿ ಬೀಳ್ತದ್ರಿ. ಮತ್ತೆ ಹಂಗಂತಂದ್ ಮಾಡ್ಬಿಡ್ತೀವ್ರಿ. ಹಂಗ ಅಲ್ಲ, ಅದನ್ನ ಗಿಡ ಒಂದ್ ಕಡೆ ಹರಿಗೆ ತೆಗೆದು ಆರಿಸ್ ಕೇಸಿಂದ ಒಂದ್ ಕಡೆ ಒಗದ್ ಬಿಡುದು ಎಲ್ಲಾರು ಹೋಗಿದ್ರೆ ಅಲ್ಲಿ ಅಲ್ಲೇ ಮೂಲ್ಯಾಗ ಇರ್ತದಲ್ರಿ, ಅಲ್ಲಿ ಹೊಲ್ದಾಗ ಇರ್ಬೇಕಲ್ಲ. ಹೊರಗ್ ಹೊರ್ಬೇಕಂದ್ರ ತ್ರಾಸ್ ಅಲ್ರಿ. ಈ ಎಲ್ಲ ಹೊಲ ಬೈಲಿ ಎಲ್ಲಿಲ್ರಿ ಈಗ ಹಾಕಕ್ಕ, ನಮ್ಮ ಹೊಲ್ದಾಗ ನಾವ್ ಹಾಕ್ಬೇಕ್ರಿ. ಮತ್ತೇನ್ ತಿಪ್ಪೆ ಗೊಬ್ಬರ ಅದು ಸಿಗ್ತದ ನಿಮ್ದು ಗೊಬ್ಬರ ಭೂಮಿಗೆ ಹಾಕಕ್ಕ ಅಥವಾ ಕೊಂಡ್ಕೊಂತೀರ? ಇಲ್ರಿ, ನಾವು ಕುರಿಗಳು ತರಿಸ್ತೀವ್ರಿ ಹೊಲ್ದಾಗ, ನಮ್ ಗೊಬ್ಬರ ಇರ್ತದಲ್ರಿ ನಮ್ಮ ಎತ್ತಿಂದು, ಅದಿಷ್ಟ ಹಾಕ್ತಿವ್ರಿ. ಎಷ್ಟು ಬರ್ತದ ನಿಮ್ ಎತ್ತಿನ ಗೊಬ್ಬರ ವರ್ಷ? ಬರ್ತದ್ರಿ, ಒಂದ್ 2-3 ಟ್ಯಾಕ್ಟರ್ ಬರ್ತದ್ರಿ. ವರ್ಷ ಮತ್ತೆ ಏನ್ ಗೊಬ್ಬರ ಖರೀದಿ ಮಾಡ್ತಿರ್ತೀರಿ ತಿಪ್ಪೆ ಗೊಬ್ಬರ? ಅದು ಮಾಡೋದಿಲ್ರಿ, ಎಲ್ಲೆನ್ನ ಮಾಡಿದ್ರೆ ಒಂದ್ ವರ್ಷ ಮಾಡ್ತಿವ್ರಿ. ಹೇಗಮ್ಮ ಸರೋಜಮ್ಮ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಿ? ಹೆಣ್ಮಕ್ಳಿಗೆ ಒಬ್ಬ ತಾವು ಹಿರಿಯರಾಗಿ ಒಕ್ಕಲ್ತಂದ ಮಣಿತಂದ ಬಂದಂತವ್ರಿಗೆ ಬಹಳಷ್ಟು ಮಂದಿ ಹೊಲಕ್ಕೆ ಹೋಗಕ್ ವಾಲ್ಯ ಅಂತಾರ, ಕೆಲಸ ಮಾಡಕ್ ವಾಲ್ಯ ಅಂತಾರ, ನನಗ ಆಗಲ್ಲ ಅಂತಂದಿರ್ತಾರೆ, ಎಲ್ಲಿ ಬಿಸಿಲಾಗ ಹೋಗ್ಬೇಕ್ ನನಗ ಬರೋದಿಲ್ಲ ಅಂತಂತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ ಮತ್ತೆ ನೀವು? ಏನಲ್ರಿ, ಮತ್ತೆ ಏನ್ ಹೇಳ್ಬೇಕಾತ್ತದ್ರಿ, ಅವ್ರ ಇಷ್ಟ ಅಂತಂದ್ ಬಿಡ್ಬೇಕ್ರಿ, ಅಷ್ಟೇ.

ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಯಾದಗಿರಿ ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ ಕನಿಷ್ಠ 4,719 4,789 ರೂಪಾಯಿಗಳು. ಇನ್ನು ತೊಗರಿ ಕೆಂಪು 6,369 8,271 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಯಾದಗಿರಿ ಇವರು ಕಳಿಸಿರುವ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ 4,411 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 44 6,900 ರೂಪಾಯಿಗಳು. ಇನ್ನು ಅಲಸಂದಿ 6,325 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 4,090 ರೂಪಾಯಿಗಳು. ಜೋಳ ಬಿಳಿ 3,800 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,111 ರೂಪಾಯಿಗಳು. ಇನ್ನು ಸೂರ್ಯಪಾನ ಸೂರ್ಯಕಾಂತಿ ಸೂರ್ಯಪಾನ 5,004 ರೂಪಾಯಿಗಳು. ತೊಗರಿ ಕೆಂಪು 8,442 ರೂಪಾಯಿಗಳು. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಇವರು ಕಳಿಸಿರುವ ಪೇಟೆ ಧಾರಣೆ ಕೇಳಿದ್ರಿ. ಇನ್ನು ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಐಆರ್ 64 ಕ್ವಿಂಟಾಲ್ ಕನಿಷ್ಠ 2020 ಗರಿಷ್ಠ 2,590 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ಕೇಳಿ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:18 ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ವಿಷಯ ಸಿರಿಧಾನ್ಯಗಳಲ್ಲಿ ಸಾವಯವ ಕೃಷಿಗೆ ಇರುವ ಅವಕಾಶ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಬಸವಣ್ಣಪ್ಪ ಎಂಎ, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಪ್ರಸ್ತುತಿ ಡಾ ವಿಜಿ ಬಾವಲತಿ. ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಿರಿಧಾನ್ಯಗಳಲ್ಲಿ ಸಾವಯವ ಕೃಷಿಗೆ ಇರುವ ಅವಕಾಶ. ಭಾಗವಹಿಸುವ ತಜ್ಞರು ಡಾಕ್ಟರ್ ಬಸವಣ್ಣಪ್ಪ ಎಂಎ, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ಡಾಕ್ಟರ್ ಬಸವಣ್ಣಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ತಮಗೆ. ನಮಸ್ಕಾರ ಸರ್. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮುಖ್ಯವಾಗಿ ಸಿರಿಧಾನ್ಯಗಳನ್ನ ನಾವು ಸಾವಯವ ಕೃಷಿಯಲ್ಲಿ ಅಳವಡಿಸಿಕೋಬಹುದಾ ಹೇಗೆ, ಅಥವಾ ಸಿರಿಧಾನ್ಯಗಳಲ್ಲಿ ಸಾವಯವ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯತೆಗಳಿದಾವ ಹೇಗೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡಿ. ಸರ್ವಪ್ರಥಮವಾಗಿ ಸಿರಿಧಾನ್ಯಗಳಂತಂದ್ರೆ ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಹಸಿರು ಕ್ರಾಂತಿಯ ಪೂರ್ವದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಇವ್ರನ್ನ ಬಡವರ ಧಾನ್ಯಗಳಂತ ಹೇಳಿ ಕರಿತಿದ್ರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಯಥೇಚ್ಛವಾಗಿ ಬಳಸ್ತಕ್ಕಂಥ ರಾಸಾಯನಿಕ ಮತ್ತು ಶಿಲೀಂದ್ರನಾಶಕಗಳ ಬಳಕೆಯಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳಿರ್ಬೋದು, ಭೂಮಿಯ ಫಲವತ್ತತೆಯಲ್ಲಿ ಕ್ಷೀಣಿಸ್ತಿರ್ತಕ್ಕಂಥದ್ದಿರ್ಬೋದು, ಪಶು ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಪರಿಗಣಿಸಿ ಇವತ್ತು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮತ್ತು ಕೃಷಿ ಇಲಾಖೆನವರು ಕೂಡ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಸಾವಯವ ಕೃಷಿಯನ್ನ ಸಿರಿಧಾನ್ಯಗಳಲ್ಲಿ ಅಳವಡಿಸಿಕೊಳ್ಬಹುದಾ ಅಂತಕ್ಕಂಥದ್ದು ಪ್ರಮುಖವಾದ ಪ್ರಶ್ನೆ. ನಮ್ಮ ತಾತ ಮುತ್ತಾತ ಕಾಲದಲ್ಲೂ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಒಣ ಪ್ರದೇಶದಲ್ಲಿ ಅಂದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಉದಾಹರಣೆ ಹೇಳಬೇಕು ಅಂದ್ರೆ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ರಾಗಿ ಇರ್ಬೋದು, ಸಾಮೆ ಇರ್ಬೋದು, ಇವು ಪ್ರಮುಖವಾಗಿ ಬೆಳೀತಕ್ಕಂಥ ಸಿರಿಧಾನ್ಯಗಳಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬರಗು, ಅರಕ, ಕೊರಲೆ ಮತ್ತು ಇಂತಹ ಸಿರಿಧಾನ್ಯಗಳ ನವಧಾನ್ಯಗಳಂದ್ರೆ ನವಧಾನ್ಯಗಳನ್ನು ಸಿರಿಧಾನ್ಯಗಳನ್ನು ಅಂತೇಳಿ ಭಾಳ ಬೆಳೀತಾ ಇದ್ದಾರೆ. ಸೊ ಪ್ರಮುಖವಾಗಿ ಸಾವಯವ ಕೃಷಿ ಅಂತಂದ್ರೆ ಇದು ಒಂದು ಸಮಗ್ರ ಕೃಷಿಯ ಪದ್ಧತಿಯಾಗಿದ್ದು ಇದರಲ್ಲಿ ನಮ್ಮ ನೈಸರ್ಗಿಕವಾಗಿ ಸಿಗತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನೈಸರ್ಗಿಕವಾಗಿ ಸಿಗತಕ್ಕಂಥ ಕೀಟನಾಶಕಗಳನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಒಂದು ಪದ್ಧತಿಗೆ ನಾವು ಸಮಗ್ರ ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳದಾದ ಸಿರಿಧಾನ್ಯಗಳಲ್ಲಿ ಪ್ರಮುಖವಾಗಿ ನಾವು ಒಣ ಬೇಸಾಯದಲ್ಲಿ ಸಿರಿಧಾನ್ಯಗಳನ್ನು ಬೆಳಿತೀವಿ. ರೈತರು ಈಗಾಗಲೇ ಅಂತರ್ಬೆಳೆಯಾಗಿ ಸಿರಿಧಾನ್ಯಗಳನ್ನೇ ಬೆಳೀತಾರೆ. ಹೆಸರು ಆಗಿರ್ಬೋದು, ಉದ್ದ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ತೊಗರಿಯನ್ನು ಅಂತರ್ಬೆಳೆಯಾಗಿ ಬೆಳೀತಾರೆ. ಇದರಲ್ಲಿ ಕೂಡ ವಾತಾವರಣದಲ್ಲಿ ಸುಮಾರು 78% ಸಾರಜನಕವನ್ನು ಸಿಗುತ್ತೆ. ಸೊ ದ್ವಿದಳ ಧಾನ್ಯಗಳನ್ನು ಸಿರಿಧಾನ್ಯಗಳ ಜೊತೆಗೆ ಬೆಳೆದಾಗ ನಮಗೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಭೂಮಿಯಲ್ಲಿ ಸೇರಿಸಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ಜೀವಾಣು ಗೊಬ್ಬರಗಳನ್ನು ಕೂಡ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಸೊ ಜೀವಾಣುಗಳ ಗೊಬ್ಬರಗಳಂದ್ರೆ ಜೀವಾಣುಗಳನ್ನು ಆಧಾರಿತವಾಗಿರ್ತಕ್ಕಂಥ ಗೊಬ್ಬರಗಳನ್ನು ತಯಾರಿಸಿ ಮಾಡ್ಕೊಂಡು, ಉದಾಹರಣೆ ಹೇಳಬೇಕಂದ್ರೆ ಅಜೋಸ್ಪಿರ್ಲಮ್ ಇರ್ಬೋದು, ರೈಜೋಬಿಯಂ ಇರ್ಬೋದು, ಆಮೇಲೆ ಫಾಸ್ಫರಸ್ ಸಲ್ಬ್ಲೇಜನ್ ರಂಜಕವನ್ನು ಕರಗಿಸುವಂಥ ಒಂದು ಗೊಬ್ಬರ ಇರ್ಬೋದು, ಆಮೇಲೆ ಅಜಿಟೋಬ್ಯಾಕ್ಟರ್ಗಳನ್ನು ಇವುಗಳನ್ನು ಬಳಸಿಕೊಂಡು ನಾವು ಸಿರಿಧಾನ್ಯಗಳಿಗೆ ಬಿತ್ತೋದಕ್ಕಿಂತ ಮೊದಲು ಸಾಮಾನ್ಯವಾಗಿ ನಾವು ಸಿರಿಧಾನ್ಯಗಳನ್ನು 1 ಎಕರೆಗೆ 3-4 kg ಬೀಜವನ್ನು ಬಳಸ್ತಿರ್ತೀವಿ. 1 kg 20 gram ಅಜೋಸ್ಪಿರ್ಲಮ್ ಅಥವಾ ಅಜಿಟೋಬ್ಯಾಕ್ಟರ್ನ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ತಿರಕರಿಸಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಎರಡನೇದೇನು ಅಂತಂದರೆ ಈಗ ಭಾಳಷ್ಟು ಜನ ರೈತರು ಈಗ ದನಕರಗಳನ್ನು ಕಟ್ಕೊಳ್ತಾ ಇಲ್ಲ, ಬರೀ ಟ್ಯಾಕ್ಟರ್ಗಳನ್ನು ಕಟ್ಕೊಳ್ತಾ ಇದ್ದಾರೆ. ಸೊ ಟ್ಯಾಕ್ಟರ್ಗೆ ಡೀಸೆಲ್ ಹಾಕ್ತಿರ್ತಾರೆ, ಸೊ ಅದು ಡೀಸೆಲ್ ಕುಡಿಯುತ್ತೆ, ಹೊಗೆ ಏನು ಬಿಡುತ್ತೆ, ಸೊ ವಾತಾವರಣದ ಮೇಲೆ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ. ಆದರೆ ಒಂದು ಆಕಳ ಇತ್ತು ಅಂದರೆ ಸಾಕು, ಒಂದು ಆಕಳ ಇತ್ತಂದರೆ ಸುಮಾರು 25 ಎಕರೆವರೆಗೂ ನಾವು ಭೂಮಿಯನ್ನು ನಿರ್ವಹಣೆಯನ್ನು ಮಾಡ್ಬೋದು. ಬರ್ತಕ್ಕಂಥ ಸಗಣಿ ಇರ್ಬೋದು, ಅದರ ಗಂಜಲು ಇರ್ಬೋದು, ಇವುಗಳನ್ನು ಬಳಸಿಕೊಂಡು ನಾವು ಕೂಡ ಸಾವಯವ ಕೃಷಿಯಲ್ಲಿ ಅಳವಡಿಸಲಿಕ್ಕೆ ಒಂದಾಗುತ್ತೆ. ಮೂರನೇದು ಪದ್ಧತಿ ಅಂತಂದರೆ ಭಾಳಷ್ಟು ಜನ ರೈತರು ಹಸಿರೆಲೆ ಗೊಬ್ಬರಗಳನ್ನು ಕೂಡ ಬೆಳೀತಿರ್ತಾರೆ. ಈಗ ಜೂನಿ ಇರ್ಬೋದು, ದಹಿಂಚ ಅಂತ ಕರಿತೀವಿ, ಸೆಣಬು ಅಂತ ಕರಿತೀವಿ, ಪಿಳೆಪೆಸರೆ ಅಂತ ಕರಿತೀವಿ. ಮತ್ತು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಒಂದು ವರ್ಷ ನಮ್ಮ ಅಜ್ಜ ತಾತಾಜರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ವರ್ಷ ಏಕದಳ ಧಾನ್ಯಗಳನ್ನು ಬೆಳೆದರೆ ಮರು ವರ್ಷ ದ್ವಿದಳ ಧಾನ್ಯಗಳನ್ನು ಬೆಳೀತಿದ್ರು. ಈಗ ಬೆಳೆಯೋದ್ರಿಂದನೂ ಕೂಡ ದ್ವಿದಳ ಧಾನ್ಯಗಳನ್ನು ಬೆಳೆದಾಗ ಅದರಲ್ಲಿ ಉದುರತಕ್ಕಂಥ ಎಲೆಗಳಿರ್ಬೋದು, ಬೇರ್ನಲ್ಲಿ ಆಗಿರ್ತಕ್ಕಂಥ ಗಂಟುಗಳಿರ್ಬೋದು ಮತ್ತು ಪಳವಳಿಕೆಗಳನ್ನು ಭೂಮಿಯಲ್ಲಿ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಿಕೊಂಡು ಸಿರಿಧಾನ್ಯಗಳನ್ನು ಬಳಸ್ತದೆ. ಅಕಸ್ಮಾತ್ ರೈತರಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಸಿರಿಧಾನ್ಯಗಳನ್ನು ಸಾವಯವ ಗೊಬ್ಬರಗಳಲ್ಲಿ ಬೆಳೀಬೋದಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರ್ಬೋದು. ಆದರೆ ಅಕಸ್ಮಾತ್ ತಮ್ಮಲ್ಲಿ ಭೂಮಿಯ ಫಲವತ್ತತೆ ಕಮ್ಮಿ ಇತ್ತು ಅಂತ ಸಂದರ್ಭದಲ್ಲಿ ಈಗ ರಾಗಿಗಾಗಿರ್ಬೋದು ಅಥವಾ ನವಣೆ ಆಗಿರ್ಬೋದು, ಬರಗು ಆಗಿರ್ಬೋದು, ಅರ್ಕ ಆಗಿರ್ಬೋದು, ಊದ್ಲ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಇಂಥವುಗಳಿಗೆ ಕೇವಲ 1 ಎಕರೆಗೆ 8 kg ಸಾರಜನಕ, 8 kg ರಂಜಕ ಬೇಕಾಗುತ್ತೆ. ಸಾಮಾನ್ಯವಾಗಿ ತಾವೆಲ್ಲ ನೋಡ್ತಿರ್ಬೋದು, ಬೇರೆ ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ಇಂಥವುಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರವನ್ನು 3 ಪ್ರಮಾಣದಲ್ಲಿ ಸಾರಜನಕ, 2 ಪ್ರಮಾಣದಲ್ಲಿ ರಂಜಕ, 1 ಪ್ರಮಾಣದಲ್ಲಿ ಪೊಟ್ಯಾಷನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಸಿರಿಧಾನ್ಯಗಳಲ್ಲಿ ಕೇವಲ ಸಾರಜನಕ ರಂಜಕವನ್ನು ಕೇವಲ 8 kg ಸಾರಜನಕ, 8 kg ರಂಜಕವನ್ನು ಕೊಡೋದ್ರಿಂದನೂ ಕೂಡ ನಾವು ಅದನ್ನು ಬೆಳೀಬೋದು. ಆದರೆ ಪ್ಯೂರ್ ಆಗಿ ಅಂದರೆ ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಜೀವಾಣು ಗೊಬ್ಬರಗಳಿರ್ಬೋದು ಅಥವಾ ವೇಸ್ಟ್ ಡೇಕಂಪಾಜರ್ ಅಂತ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದು ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಒಂದು ವೇಸ್ಟ್ ಡೇಕಂಪಾಜರ್ ಅಂತಕ್ಕಂಥದ್ದನ್ನು ಕೂಡ ಕಂಡುಹಿಡಿದಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ 30 gram ಒಂದು ಡಬ್ಬಿ ಬರುತ್ತೆ, ಇತ್ತೀಚಿನ ದಿನಗಳಲ್ಲಿ 20 ml ಲಿಕ್ವಿಡ್ ರೂಪದಲ್ಲಿ ಅಂದರೆ ದ್ರವ ರೂಪದಲ್ಲಿ ಕೂಡ ಮಾಡಿದ್ದಾರೆ. ಸೊ ಅದನ್ನು 200 liter ನೀರಿನಲ್ಲೇ ಹಾಕ್ಕೊಂಡು 2 kg ಬೆಲ್ಲ ಹಾಕ್ಕೊಂಡು 7 ದಿವಸ ಎಡಗಡೆಯಿಂದ ಬಲಗಡೆ ತಿರ್ಕೊಂಡು ನೆರಳಲ್ಲಿ ಇಟ್ಟು ಕೊನೆಗೆ 8ನೇ ದಿವಸದ ನಂತರ ಎಕರೆಗೆ 40 liternಷ್ಟು ಸಿಂಪಡಣೆ ಮಾಡಿದರೆ ಸಾಕು. ಅಂದರೆ 40 liter ತಯಾರಿಸಿರ್ತಕ್ಕಂಥ ವೇಸ್ಟ್ ಡಿಕಂಪೋಸರ್ ದ್ರಾವಣ ಮತ್ತು ಇನ್ನು ಉಳಿದಿರ್ತಕ್ಕಂಥದ್ದು 100-150 liter ನೀರನ್ನು ಸೇರಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಇಳುವರಿಯನ್ನು ತೆಗೆದುಕೊಳ್ಬೋದು. ಇನ್ನೊಂದು ಹೇಳಬೇಕು ಅಂದರೆ ಈಗ ಭಾಳಷ್ಟು ರೈತರ ಸಿನ್ನೂರು ಮತ್ತು ರೈತರ ಸುತ್ತಮುತ್ತ ಮತ್ತು ಬಳ್ಳಾರಿ ಸುತ್ತಮುತ್ತ ಭಾಳಷ್ಟು ಸಾವಯವ ಕೃಷಿಕರು ಗೋಕೃಪಾಮೃತವನ್ನು ಕೂಡ ಬಳಸ್ತಾ ಇದ್ದಾರೆ. ಈಗಾಗಲೇ ಅಂಬಾಮಠದಲ್ಲಿ ಹೋದ ವರ್ಷ ಸುಮಾರು 1,500 ಜನಗಳನ್ನು ಸೇರಿಸಿಕೊಂಡು ರಾಮಚಂದ್ರ ರೆಡ್ಡಿ ಇರ್ಬೋದು ಅಥವಾ ರಾಮಲಿಂಗಪ್ಪ ಸಿನ್ನೂರಿನವರು ಇರ್ಬೋದು ಅವರೆಲ್ಲ ಸೇರಿಸ್ಕೊಂಡು ಗೋ ಕೃಪಾಮೃತವನ್ನು ಬೆಳೆಸ್ಕೊಂಡು ಅದು ಬಹಳ ಸರಳವಾಗಿ ತಯಾರು ಮಾಡ್ಕೊಳ್ತಕ್ಕಂಥದ್ದು. ಒಂದು 2 ಲೀಟರ್ ಗೋ ಕೃಪಾಮೃತವನ್ನು ಯಾರು ತಯಾರಿಸ್ತಾರೋ ಅದನ್ನು ತೆಗೆದುಕೊಂಡು ಬಂದು ಒಂದು 2 ಲೀಟರ್ ಮಜ್ಜಿಗೆ ಹಾಕಿ ಡ್ರಮ್ನಲ್ಲಿ 200 ಲೀಟರ್ ನೀರು ಹಾಕಿ ಅದನ್ನು 2 ಕೆಜಿ ಬೆಲ್ಲ ಹಾಕಿ ತಿರುವಿ ಆ ಗೋ ಕೃಪಾಮೃತವನ್ನು ಕೂಡ ನಾವು ಸಿಂಪಡಣೆಯನ್ನು ಮಾಡ್ಬೋದು. ಅದನ್ನು ಎಷ್ಟು ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕಂದ್ರೆ ಎಕರೆಗೆ 40 ಲೀಟರ್ನಷ್ಟು ಸಿಂಪಡಣೆ ಮಾಡಿ ಅದರಿಂದ ನಾವು ಪೋಷಕಾಂಶಗಳನ್ನು ಪೂರೈಸಬೇಕಾಗುತ್ತಲ್ಲ ಅದನ್ನು ಕೂಡ ಪೂರೈಸಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಮೂರನೇದು ಏನಪ್ಪಾ ಅಂತಂದ್ರೆ ನಾವು ಈಗ ಕಾಂಪೋಸ್ಟ್ ಈಗ ಹತ್ತಿ ಕಟ್ಟಿಗೆ ಬೆಳೆದಿರ್ತಾರೆ ಹತ್ತಿ ಕಟ್ಟಿಗೆಯನ್ನು ಸುಡುತ್ತಿರ್ತಾರೆ ತೊಗರಿ ಕಟ್ಟಿ ತೊಗರಿಯನ್ನು ಬೆಳೆದಿರ್ತಾರೆ ತೊಗರಿ ಕಟ್ಟಿಗೆ ಸುಡ್ತಾರೆ ಮೆಣಸಿನ ಗಿಡ ಬೆಳೆದಿರ್ತಾರೆ ಮೆಣಸಿನ ಕಟ್ಟಿಗೆಯನ್ನು ಸುಡ್ತಿರ್ತಾರೆ ಅದನ್ನು ಸುಡೋದ್ರ ಬದಲು ಮೆಣಸಿನಕಾಯಿ ಬೆಳೆಸಿದ ಮೇಲೆ ಮೆಣಸಿನ ಕಟ್ಟಿಗೆಯನ್ನು ಕ್ರಾಸ್ ಕುಂಟಿ ಹಾಕೊಂಡು ಅದನ್ನು ಒಂದು 4-5 ದಿವಸ ಒಣಗಿದ ಮೇಲೆ ಕುಪ್ಪೆ ಹಾಕಿ ಬೆಂಕಿ ಹಚ್ಚೋದ್ರ ಬದಲು ಅವುಗಳನ್ನ ಒಂದು ಹೊಲದಲ್ಲೇ ಮೂಲಿನಲ್ಲಿ ಒಂದು ತೆಗೆದು ಅದನ್ನ ಕಳಿಲಿಕ್ಕೆ ಬಿಟ್ಟು ಕಾಂಪೋಸ್ಟ್ ಕಲ್ಚರ್ ಅಂತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾವೇನೆ ಕೂಡ ಅದನ್ನ ಮಾಡಿದೀವಿ. ಕಾಂಪೋಸ್ಟ್ ಕಲ್ಚರ್ ಅನ್ನ 1 ಟನ್ಗೆ 2 ಕೆಜಿ ಅಷ್ಟೇ ಬಳಸ್ಕೊಂಡು ಅದನ್ನ ಕಾಂಪೋಸ್ಟ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ರೈತನ ಮಿತ್ರ ಅಂತ ನಾವು ಕರಿತೀವಿ ಎರೆಹುಳ ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಹತ್ತಿ ಕಟ್ಟಿಗೆಯಿಂದ ಆಗಿರ್ಬೋದು, ಜೋಳ ಸೊಪ್ಪೆಯಿಂದ ಇರ್ಬೋದು, ಸಜ್ಜೆ ಸೊಪ್ಪೆಯಿಂದ ಇರ್ಬೋದು, ಇವುಗಳನ್ನು ಕೂಡ ಬಳಸ್ಕೊಂಡು ನಾವು ವೇಸ್ಟ್ ಡಿಕಾಂಪೋಸರ್ ಅನ್ನು ಸಿಂಪಡಣೆ ಮಾಡೋದ್ರ ಜೊತೆಗೆ ಕಾಂಪೋಸ್ಟ್ ಕಲ್ಚರ್ ಅನ್ನು ಬಳಸೋದ್ರ ಜೊತೆಗೆ ನಾವು ಉತ್ತಮವಾಗಿರ್ತಕ್ಕಂಥ ಎರೆಹುಳ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಸೊ ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರವನ್ನ 1 ಎಕರೆಗೆ 3-4 ಟನ್ ಅಷ್ಟು ಬಿತ್ತೋದಕ್ಕಿಂತ ಮೊದಲು ಒಂದು 15-20 ದಿವಸ ಮೊದಲೇ ನಾವು ಹೊಲದಲ್ಲಿ ಎರಚಿಕೊಂಡು ಅದನ್ನ ಹೊಲದಲ್ಲಿ ಸೇರಿಸ್ಕೊಂಡು ಕೊನೆಗೆ ಬಿತ್ತುವಾಗ ಒಂದು 15 ದಿವಸ ಆದ್ಮೇಲೆ ನಾವು ಬಿತ್ತನೆ ಮಾಡಬಹುದು. ಯಾಕಂದ್ರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥದ್ದು ಕಾಂಪೋಸ್ಟ್ ಮತ್ತು ತಿಪ್ಪೆ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು. ಇದು ಅಲ್ಲದೆ ಹೊದಿಕೆ ಬೆಳೆಗಳಂತ ಬೆಳೀತಿರ್ತೇವೆ. ಅಂದ್ರೆ ಹೊದಿಕೆ ಬೆಳೆಗಳನ್ನ ಅಥವಾ ಸಿರಿಧಾನ್ಯಗಳ ಜೊತೆಗೆ ಹೊದಿಕೆ ಬೆಳೆಗಳನ್ನ ಮಾಡೋದ್ರಿಂದ ಅಂದ್ರೆ ಕವರ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಉದಾಹರಣೆ ಹೇಳ್ಬೇಕಂದ್ರೆ ಅಲಸಂದಿ ಇರ್ಬೋದು ಅಥವಾ ಸ್ಟೈಲೋಜಾಂತಸ್ ಇರ್ಬೋದು ಅಥವಾ ಹೆಸರು ಉದ್ದು ಅಲಸಂದಿ ಇಂಥವುಗಳನ್ನ ಕೂಡ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸೊ ಅಲ್ಲಿ ಬರ್ತಕ್ಕಂತ ಕಳೆಗಳನ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ಭೂಮಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಈ ಸಿರಿಧಾನ್ಯಗಳ ಉತ್ಪಾದನೆಗೂ ಕೂಡ ಹೆಚ್ಚಿಗೆ ಅನುಕೂಲ ಆಗ್ತವಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್. ಸಿರಿಧಾನ್ಯಗಳು ಅತಿ ಕಡಿಮೆ ಒಂದು ಇಳುವರಿಯನ್ನ ಕೊಡ್ತಕ್ಕಂಥ ಬೆಳೆಗಳು. ಆದ್ರೆ ರಾಸಾಯನಿಕ ಗೊಬ್ಬರ ಹಿಂದಕ್ಕೆಲ್ಲ ಹಾಕ್ತಾ ಇರಲಿಲ್ಲ ನಮ್ಮ ಹಿರಿಯರು, ಯಾಕಂದ್ರೆ ಸಾಕಷ್ಟು ದನಗಳಿರ್ತಿದ್ದು, ಸಾವಯವ ಗೊಬ್ಬರ ಇರ್ತಿತ್ತು, ಹಾಕ್ತಿದ್ರು, ಬೆಳೀತಿದ್ರು, ಇಳುವರಿ ಸ್ಥಿರತೆ ಇತ್ತು. ಆದ್ರೆ ಇತ್ತೀಚೆಗೆ ಬಹಳಷ್ಟು ಇಳುವರಿ ಕಡಿಮೆ ಆಗಿದೆ. ಈ ಸ್ಥಿರತೆಯನ್ನ ನಾವು ಕಾಯ್ಕೊಂಡು ಹೋಗ್ಬೇಕಾದ್ರೆ ಹೇಗಿದ್ದ ಸಾವಯವ ಕೃಷಿಯಲ್ಲಿ ಸಾಧ್ಯತೆ ಇದೆ ಅಂತಿರ್ತಾವೆ? ನಾವು ಸ್ಥಿರತೆಯನ್ನ ಕಾಪಾಡಿಕೊಂಡು ಹೋಗಬೇಕು ಅಂತಂದ್ರೆ ಮೊದಲೇದಾಗಿ ನಾವು ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ಕೂಡ ಮತ್ತು ವಿಜ್ಞಾನಿಗಳು ಕೂಡ ಮತ್ತು ಸಾರ್ವಜನಿಕರು ಕೂಡ ಬಹಳಷ್ಟು ಯೋಚನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು ಅಥವಾ ಶಿಲೀಂದ್ರನಾಶಕಗಳಿರ್ಬೋದು ಮತ್ತೆ ಅರಣ್ಯಕರಣ ಕಮ್ಮಿ ಇರೋದ್ರಿಂದ ಈ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಮತ್ತು ನೀರಿನಲ್ಲಿ ಅನೇಕ ವಿಷವಸ್ತುಗಳು ಕೂಡ ಸೇರಿಕೊಂಡು ನೈಟ್ರೈಟ್ ಇರ್ಬೋದು ಸೊ ಅವುಗಳನ್ನು ಸೇರಿಸ್ಕೊಂಡು ಕೂಡ ಬಹಳಷ್ಟು ದುಷ್ಪರಿಣಾಮ ಆಗ್ತದೆ. ಆದರೆ ಇಳುವರಿಯನ್ನು ಸ್ಥಿರತೆಯನ್ನು ಕಾಪಾಡ್ಕೊಳ್ಬಂತ ಕೇಳಿದ ಹಾಗೆ ಕೇವಲ ಸಿರಿಧಾನ್ಯಗಳ 3-4 ಕ್ವಿಂಟಲ್ಲು ಅಮ್ಮಮ್ಮ ಅಂದರೆ ಒಂದು ನವಣೆ ಆದರೆ 7-8 ಕ್ವಿಂಟಲ್ ಇಳುವರಿಯನ್ನು ತೆಗೆದುಕೊಳ್ಬೋದು. ಆದರೆ ಇವಾಗ ಬರಗು, ಸಾಮೆ, ಅರ್ಕ, ಕೊರ್ಲೆ, ಹಾರ್ಕ ಅಂತಕ್ಕಂಥ ಇವೇನು ಬೆಳೆಗಳಿದ್ದಾವೆ, ಇವು 75-90 ದಿವಸದಲ್ಲಿ ಬರ್ತಕ್ಕಂಥ ಬೆಳೆಗಳು. ಸೊ ಇವುಗಳ ಇಳುವರಿಯನ್ನು ನಾವು ನೋಡಿದಾಗ ಕೇವಲ 3-4 ಕ್ವಿಂಟಲ್ ಇಳುವರಿ ಬಂದಾಗ ರೈತರಿಗೆ ಒಂದು ಆದಾಯ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಸಾವಯವ ಕೃಷಿ ಪದ್ಧತಿಗಳಾಗಿರ್ತಕ್ಕಂಥವನ್ನ ಈಗ ತಿಪ್ಪೆ ಗೊಬ್ಬರ ಅದು ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಜೀವಾಣು ಗೊಬ್ಬರಗಳಾಗಿರ್ಬೋದು ಅಥವಾ ಜೀವಾಮೃತ ಆಗಿರ್ಬೋದು ಘನ ಜೀವಾಮೃತ ಆಗಿರ್ಬೋದು ಕೀಟನಾಶಕಗಳನ್ನು ಹತೋಟಿ ಮಾಡಲಿಕ್ಕೆ ಇದರಲ್ಲಿ ಸುರುಳಿ ಕೊಳಿತಕ್ಕಂಥ ಹುಳ ಬರುತ್ತೆ ಸೊ ಅವುಗಳನ್ನು ಹತೋಟಿ ಮಾಡಲಿಕ್ಕೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ ಅಂತಕ್ಕಂಥವು ಬಂದಿದೆ, ಹುಳಿ ಮಜ್ಜಿಗೆ ಅಂತ ಬಂದವೆ. ಇವುಗಳನ್ನು ನಾವು ಸಿಂಪರಣೆ ಮಾಡಿದಾಗ ಮಾತ್ರ ಇಳುವರಿಯನ್ನು ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಸಾವಯವ ಕೃಷಿಗೆ ಈಗಾಗಲೇ ಸರ್ಕಾರದವರು ಜನವರಿನಲ್ಲಿ ಈಗ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳವನ್ನು ಮಾಡಿದರು, ಸಾವಯವ ಮೇಳವನ್ನು ಮಾಡಿದರು. ಇದರಲ್ಲಿ ಬಹಳಷ್ಟು ರೈತರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಇದನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಸಾವಯವ ಕೃಷಿಯ ಒಂದು ಮಹತ್ವವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಸಿರಿಧಾನ್ಯಗಳ ಪಾತ್ರ ಎಷ್ಟು ಅನ್ನೋದನ್ನು ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಪ್ರಜ್ಞೆ ನಮ್ಮ ರೈತರಲ್ಲಿ ಬರ್ತಾ ಇದೆ. ಸಾವಯವ ರೀತಿಯಲ್ಲಿ ಬೆಳೆದಂತ ಉತ್ಪನ್ನ ಯಾವುದೇ ಇರಬಹುದು, ಸಿರಿಧಾನ್ಯಗಳಿರ್ಬೋದು, ಹಣ್ಣು, ಕಾಯಿಪಲ್ಲೆ, ತರಕಾರಿಗಳಿರ್ಬೋದು, ವಿಶೇಷವಾಗಿ ಸಿರಿಧಾನ್ಯಗಳ ಗುಣಮಟ್ಟ ಏನಂತೀವಿ ನಾವು ಸಾವಯವ ರೀತಿಯೊಳಗ ಬೆಳೆದದ್ದಾದ್ರೆ ಗುಣಮಟ್ಟ ಹೇಗಿರುತ್ತಂತ? ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಾರ್ವಜನಿಕರು ಸಾವಯವ ಕೃಷಿನಲ್ಲಿ ಬೆಳೆದಿರತಕ್ಕಂತ ಪದಾರ್ಥಗಳಿಗೆ ಹೆಚ್ಚು ಆದ್ಯತೆ ಬಂದಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಗುಣಮಟ್ಟದ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಇದರಲ್ಲಿ ಪೋಷಕಾಂಶಗಳ ಆಗರ ಅಂತ ನಾವು ಕರಿಬಹುದು. ಭತ್ತಕ್ಕೆ ಹೋಲಿಸಿದ್ರೆ ಅಥವಾ ಜೋಳಕ್ಕೆ ಹೋಲಿಸಿದ್ರೆ ಗೋಧಿಗೆ ಹೋಲಿಸಿದ್ರೆ ನೋಡಿದ್ರೆ ಭತ್ತ ಮತ್ತು ಗೋಧಿ ಮೆಕ್ಕೆಜೋಳಕ್ಕೆ ಗುಣದಲ್ಲಿ ಹೋಲಿಸಿದರೆ ಸಿರಿಧಾನ್ಯಗಳ ಸಾವಯವ ಕೃಷಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಬಹಳ ಗುಣಮಟ್ಟವಾಗಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಅನೇಕ ಪೋಷಕಾಂಶಗಳನ್ನು ಆಗಲೇ ಹೇಳಿದಾಗೆ ಆಂಟಿ ಆಕ್ಸಿಡೆಂಟ್ ಅಂತ ಇರ್ತದೆ ಇರ್ತವೆ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಐರನ್ ಅಂದ್ರೆ ಕಬ್ಬಿಣ, ತಾಮ್ರ, ಹೀಗೆ ಅನೇಕ ಪೋಷಕಾಂಶಗಳು ಇರೋದ್ರಿಂದ ಇದು ಪೋಷಕಾಂಶಗಳ ಆಗರಣೆ ಅಂತ ಹೇಳ್ಬೋದು. ಹಾಗಾಗಿ ರೈತರು ಅಲ್ದೇನೆ ನಮ್ಮ ಏನು ಸಾರ್ವಜನಿಕರು ಕೂಡ ಹೆಚ್ಚಿನ ಆದ್ಯತೆಯನ್ನ ಸಿರಿಧಾನ್ಯಗಳನ್ನ ಊಟ ಮಾಡೋದಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ಸಾಮೆ, ಬರಗು, ಅರ್ಕ, ರಾಗಿ, ಹೀಗೆ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಅದರ ಜೊತೆಗೆ ಮೆಂತ್ಯಕಾಳನ್ನ ಮಿಕ್ಸ್ ಮಾಡಿ ಸೊ ಅವುಗಳನ್ನ ಗಂಜಿ ಮಾಡೋದ್ರ ಜೊತೆಗೆ ಮನೆಯಲ್ಲಿ ನಾವು 5 ಜನರಲ್ಲಿ ಒಬ್ಬರಿಗೆ ಪರೀಕ್ಷೆ ಮಾಡಿದ್ರೆ ಒಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಇರುತ್ತೆ, ಇಲ್ಲ ಚರ್ಮ ಕಾಯಿಲೆ ಇರುತ್ತೆ, ಇಲ್ಲ ಹೊಟ್ಟೆ ಬಂದಿರುತ್ತೆ, ಇಲ್ಲ ಮೈಕೈ ನೋವು ಬಂದಿರ್ತವೆ. ಸೊ ಅಂಥವರಿಗೆ ಇಂಥ ಸಿರಿಧಾನ್ಯಗಳ ಗಂಜಿಯನ್ನು ಕುಡಿಯೋದ್ರಿಂದ ಬೆಳಗ್ಗೆ 1 ಗ್ಲಾಸು ಮತ್ತು ಸಾಯಂಕಾಲ 1 ಗ್ಲಾಸ್ ಕುಡಿಯೋದ್ರಿಂದ ಅನೇಕ ರೋಗಗಳನ್ನು ನಿವಾರಿಸುವುದರ ಜೊತೆಗೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಸಾವಯವ ಕೃಷಿ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯದು ಡಾಕ್ಟರ್ ಬಸವಣ್ಣಪ್ಪ.